ಕೇಳಿ ಆಲೂಗಡ್ಡೆ ಬೆಳೆ ತಳಿಗಳು ಮತ್ತು ಬೇಸಾಯ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಕೆ ಸಿಂಧು ಅವರೊಂದಿಗಿನ ಸಂದರ್ಶನ. ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ, ಹೌದು, ಇದನ್ನ ವಾಣಿಜ್ಯ ಬೆಳೆ ಅಂತ ಕೂಡ ನಾವು ಪರಿಗಣಿಸ್ತೀವಿ. ಹೌದು ಸರ್. ಇದನ್ನ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೀತಾರೆ. ಹೌದು. ಮುಂಗಾರಿನಲ್ಲಿ ಈ ಅರೆಮಲ್ನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲಿ ಬೆಳಗಾವಿ, ಧಾರವಾಡ, ಹಾಸನ ಈ ಕಡೆ ಎಲ್ಲ ಎಲ್ಲಿ ಸ್ವಲ್ಪ ಹೆಚ್ಚಾಗಿ ಮಳೆ ಚೆನ್ನಾಗಿ ಬರುತ್ತೆ ಅಂತ. ಮಳೆಯಾಶ್ರಿತ ಬೆಳೆ. ಇನ್ನು ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳಾದ ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಸುತ್ತಮುತ್ತ ಎಲ್ಲ ಚಳಿಗಾಲದಲ್ಲಿ ಈ ನೀರಾವರಿ ಆಶ್ರಯದಲ್ಲಿ ಈ ಬೆಳೆಯನ್ನು ಬೆಳೀತಾರೆ. ತಾವಿವತ್ತು ಈ ಆಲೂಗಡ್ಡೆ ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಮೊದಲಿಗೆ ಈ ಆಲೂಗಡ್ಡೆ ಬೆಳೆಯ ಒಂದು ಸಾಮಾನ್ಯವಾದ ಪರಿಚಯವನ್ನು ಮಾಡಿಕೊಡ್ತೀರಾ? ಮೊದಲನೇದಾಗಿ ಆಲೂಗಡ್ಡೆ ಬೆಳೆ ಇದರದ ವೈಜ್ಞಾನಿಕ ಹೆಸರು ಏನಂದ್ರೆ ಸೊಲಾನಮ್ ಟ್ಯೂಬರೋಸಮ್ ಅಂತ ಹೇಳ್ಬಿಟ್ಟು, ಈ ಆಲೂಗಡ್ಡೆ ಬೆಳೆ ಸೊಲನೇಸಿಯ ಅನ್ನೋ ಕುಟುಂಬಕ್ಕೆ ಸೇರಿದಂತ ಬೆಳೆ ಆಗಿರುತ್ತೆ. ನಾವು ಆರಿಜಿನ್ ಅಂತ ಏನಂತೀವಿ ಅಂದ್ರೆ ಮೂಲತಃ ಇದು ದಕ್ಷಿಣ ಈ ಬೆಳೆ ಆಲೂಗಡ್ಡೆ ಬೆಳೆ ನಮ್ಮ ರಾಜ್ಯದಲ್ಲೂ ಕೂಡ ಮುಖ್ಯ ವಾಣಿಜ್ಯ ತರಕಾರಿ ಬೆಳೆ ಆಗಿದ್ದು, ಇದನ್ನ ನೀರಾವರಿ ಸೌಲಭ್ಯದಲ್ಲೂ ಮತ್ತು ಮಳೆಯಾಶ್ರಿತ ಬೆಳೆಯಾಗೂ ಇದನ್ನ ಬೆಳಿಬಹುದು. ಇನ್ನು ಮಳೆಯಾಶ್ರಿತ ಆಗಿ ಅಂದ್ರೆ ಬೆಳಗಾವಿ, ಧಾರವಾಡ, ಹಾಸನ್, ಚಿಕ್ಕಮಗಳೂರು ಈ ಜಿಲ್ಲೆಗಳೆಲ್ಲ ಇದನ್ನ ಮಳೆಯಾಶ್ರಿತ ಆಗಿ ಬೆಳೆಯಲಾಗುತ್ತೆ ಆಲೂಗಡ್ಡೆ ಬೆಳೆಯನ್ನ. ಇನ್ನು ಈ ಆಲೂಗಡ್ಡೆಯನ್ನ ಬೆಳೆಯೋದಕ್ಕೆ ಮಣ್ಣು ಹೇಗಿರಬೇಕಾಗುತ್ತೆ, ಹವಾಗುಣ ಹೇಗಿರಬೇಕಾಗುತ್ತೆ ಅಂತೀರಿ? ಈ ಆಲೂಗಡ್ಡೆಗೆ ಮಣ್ಣು ಅಂದ್ರೆ ಫಲವತ್ತಾದ ಕಪ್ಪು ಹಾಗೂ ಮರಳು ಮಿಶ್ರಿತ ಮಣ್ಣು ಬೇಕಾಗುತ್ತೆ. ಹಾಗೂ ನೀರು ಬಸಿದು ಹೋಗುವಂತಹ, ಒಂದೇ ಜಾಗದಲ್ಲಿ ನೀರು ನಿಂತ್ಕೋಬಾರ್ದು, ಬಸಿದು ಹೋಗುವಂತಹ ನೀರು ಬೇಕಾಗುತ್ತೆ. ಕಪ್ಪು ಜೊತೆಗೆ ಕೆಂಪು ಮಣ್ಣಲ್ಲೂ ಕೂಡ ಈ ಬೆಳೆನ ಬೆಳಿಬಹುದಾಗುತ್ತೆ. ಮತ್ತೆ ಮಣ್ಣು ಅಂತ ಅಂದ್ರೆ ಮಣ್ಣಿನ ಪಿಎಚ್ ಏನಂತೀವಿ ರಸಸಾರ, ಅದು 5.5-7.5 ಇದ್ರೆ ತುಂಬಾ ಅನುಕೂಲ ಈ ಬೆಳೆಗೆ. ನಾನು ಈಗಾಗಲೇ ಹೇಳಿದೆ ಸವಳು ಮತ್ತು ಜೌಗು ಪ್ರದೇಶ. ಜೌಗು ಪ್ರದೇಶ ಅಂತಂದ್ರೆ ಒಂದೇ ಕಡೆ ನೀರು ನಿಂತ್ಕೋಬಾರ್ದು, ಬಸಿದು ಹೋಗುವಂತಹ ಇರಬೇಕು. ಹಾಗಾಗಿ ಜೌಗು ಪ್ರದೇಶಗಳಲ್ಲಿ ಈ ಬೆಳೆಗೆ ಸೂಕ್ತ ಯೋಗ್ಯವಾದಂತ ಬೆಳೆ ಅಲ್ಲ ಇದು. ಇನ್ನ ಹವಾಗುಣ ಹೇಗಿರಬೇಕು ಅಂತ? ಇದಕ್ಕೆ ಹವಾಗುಣ ಅಂತ ಅಂದ್ರೆ ಇದು ತಂಪು ಹವಾಗುಣ ಬಯಸುವಂತಹ ಬೆಳೆ ಆಗಿದ್ದು, ಇದಕ್ಕೆ 16-24 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇದ್ರೆ ತುಂಬಾ ಚೆನ್ನಾಗಿ ಗಡ್ಡೆ ಕಟ್ಟುತ್ತದೆ. ಇದಕ್ಕೆ ದಿನದ ಅವಧಿ ಕಡಿಮೆ ಇದ್ದಷ್ಟು ಮತ್ತೆ ರಾತ್ರಿ ಅವಧಿ ಹೆಚ್ಚು ಇದ್ದಷ್ಟು, ಯಾಕಂದ್ರೆ ಇದು ತಂಪು ಹವಾಗುಣ ಬಯಸುವಂತಹ ಬೆಳೆ. ಹಾಗಾಗಿ ದಿನದ ಅವಧಿ ಕಡಿಮೆ, ರಾತ್ರಿ ಅವಧಿ ಹೆಚ್ಚಿದ್ದಷ್ಟು ಇದು ತುಂಬಾ ಚೆನ್ನಾಗಿ ಗಡ್ಡೆ ಕಟ್ಟುತ್ತೆ. ಮತ್ತೆ ಉಷ್ಣಾಂಶ ಹೆಚ್ಚಾದಂತೆ ಏನಾಗುತ್ತೆ ಅಂದ್ರೆ ಗಡ್ಡೆ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. 30 ಡಿಗ್ರಿ ಸೆಂಟಿಗ್ರೇಡ್ ಹೋದಂಗೆಲ್ಲ ಪೂರ್ತಿಯಾಗಿ ಅಂದ್ರೆ ಸಂಪೂರ್ಣವಾಗಿ ಗಡ್ಡೆ ಉತ್ಪಾದನೆ ಆಗೋದು ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ ಗಡ್ಡೆ ಉತ್ಪಾದನೆ. ಇನ್ನ ನಾವು ಆಲೂಗಡ್ಡೆ ಬೇಸಾಯ ಮಾಡಬೇಕು ಅಂದ್ರೆ ಯಾವ್ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೀರಿ? ಆಲೂಗಡ್ಡೆ ಬಿತ್ತನೆ ಕಾಲ ನಾವು ವರ್ಷವಿಡೀ ಆಲೂಗಡ್ಡೆನ ಬಿತ್ತನೆ ಮಾಡಬಹುದು. ಆದರೆ ಮೇ ಮತ್ತೆ ಜೂನ್ ತಿಂಗಳಲ್ಲಿ, ಮುಖ್ಯವಾಗಿ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ತಡವಾಗಿ ಬರುವ ಅಂಗಮಾರಿ ರೋಗ ಇದನ್ನ ನಾವು ತಡೆಗಟ್ಟಬಹುದು. ಈ ರೋಗ ತಡೆ ಆಗೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಅಂದ್ರೆ ತಡೆಗಟ್ಟೋದ್ರಿಂದ ಇಳುವರಿ ಕೂಡ ನಾವು ಇದನ್ನ ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದ ಕಾಲ. ಇನ್ನ ಈ ಆಲೂಗಡ್ಡೆ ಒಂದು ಬೆಳೆಯಲ್ಲಿರುವಂತ ಪ್ರಮುಖವಾದ ತಳಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಪ್ರಮುಖವಾದ ತಳಿಗಳು ಅಂತ ಅಂದ್ರೆ ಕುಫ್ರಿ ಚಂದ್ರಮುಖಿ, ಕುಫ್ರಿ ಜ್ಯೋತಿ, ಕುಫ್ರಿ ಸಿಂಧೂರಿ, ಕುಫ್ರಿ ಪುಕ್ರಾಜ್, ಕುಫ್ರಿ ಜವಾಹರ್, ಕುಫ್ರಿ ಬಾದ್ಶಾ ಮತ್ತು ಕುಫ್ರಿ ಸೂರ್ಯ. ಆದ್ರೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಹೊಂದ್ಕೊಳ್ಳುವಂತಹ ತಳಿಗಳು ಅಂತ ಅಂದ್ರೆ ಕುಫ್ರಿ ಪುಕ್ರಾಜ್ ಮತ್ತೆ ಕುಫ್ರಿ ಬಾದ್ಶಾ. ಸೂಕ್ತವಾದಂತಹ ತಳಿಗಳು. ವಿಶೇಷತೆಗಳೇನು? ಕುಫ್ರಿ ಪುಕ್ರಾಜ್ ಅಂತ ಇದೆಯಲ್ಲ, ಈ ತಳಿ ಇತ್ತೀಚೆಗಷ್ಟೇ ಕರ್ನಾಟಕಕ್ಕೆ ಬಿಡುಗಡೆ ಆದಂತಹ ತಳಿ ಇದು. ಇದನ್ನ ಈ ತಳಿನ ಹಾಸನ್ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ತುಂಬಾ ಬೆಳೀತಾರೆ ಈ ತಳಿನ. ಮತ್ತೆ ಇದು 75-90 ದಿನಗಳಲ್ಲಿ ಕೊಯ್ಲು ಮಾಡೋದಕ್ಕೆ ಅಂದ್ರೆ ಚಾಟ್ನಿ ಮಾಡೋದಕ್ಕೆ ನಾವು ಗಡ್ಡೆ ತೆಗೆಯೋದಕ್ಕೆ ಬರುತ್ತೆ 70-90 ದಿನಗಳಲ್ಲಿ. ತುಂಬಾ ಮುಖ್ಯವಾದ ಗುಣ ಏನು ಅಂದ್ರೆ ಇದು ಆಕರ್ಷಕ ಕಂದು ಬಣ್ಣದಾಗಿರುತ್ತೆ. ಮತ್ತೆ ಈ ತಳಿ ತುಂಬಾ ಹೆಚ್ಚು ಇಳುವರಿ ಕೊಡುವಂತಹ ತಳಿ. ಸರಾಸರಿ 1 ಹೆಕ್ಟೇರ್ಗೆ 30-32 ಟನ್ ಅಷ್ಟು ಇಳುವರಿ ಕೊಡುತ್ತೆ. ಮತ್ತೆ ಈಗಾಗಲೇ ಹೇಳಿದೆ ನಾನು, ಇವಾಗ ಅಂಗಮಾರಿ ರೋಗ ತುಂಬಾ ಹೆಚ್ಚು ಈ ಆಲೂಗಡ್ಡೆ ಬೆಳೆಯಲ್ಲಿ. ಹಾಗಾಗಿ ಈ ಕುಫ್ರಿ ಪುಕ್ರಾಜ್ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿನೂ ಕೂಡ ಹೊಂದಿರುವಂತಹ ತಳಿ ಇದು. ಇನ್ನೊಂದು ತಳಿ ಕುಫ್ರಿ ಬಾದ್ಶಾ ಅಂತ ಹೇಳ್ಬಿಟ್ಟದು, ಅದು ಇದು ಬಯಲು ಸೀಮೆ ಮತ್ತು ಗುಡ್ಡಗಾಡು ಪ್ರದೇಶಗಳು ಅಂದ್ರೆ ಇವಾಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರು, ಚಿತ್ರದುರ್ಗ ಈ ತರ ಜಿಲ್ಲೆಗಳಿಗೆ ಹೊಂದ್ಕೊಳ್ಳುವಂತಹ ತಳಿ. ಇದ್ರದ್ದು ತುಂಬಾ ಮುಖ್ಯ ಗುಣ ಏನು ಅಂದ್ರೆ ಈ ತಳಿದು ತುಂಬಾ ರುಚಿಯಾಗಿರುವಂತ ಗಡ್ಡೆಗಳು ಸಿಗುವಂತಹ ತಳಿ ಇದು, ಮತ್ತು ಬಹಳ ದಿನಗಳವರೆಗೆ ನಾವು ಶೇಖರಣೆ ಮಾಡಬಹುದು. ಅಂತಹದ್ದು. ಮತ್ತೆ ಇದು ಮೊದಲು ಮತ್ತು ಕೊನೆಯ ಹಂತದ ಅಂಗಮಾರಿ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಮತ್ತೆ ಕೆಲವು ನಂಜು ರೋಗಗಳು ಬರುತ್ತೆ, ಆ ನಂಜು ರೋಗಗಳನ್ನು ತಡೆದುಕೊಳ್ಳುವಂತಹ ಶಕ್ತಿ ಕೂಡ ಈ ತಳಿ ಹೊಂದಿರುತ್ತೆ. ಅಂದ್ರೆ ಕುಫ್ರಿ ಪುಕ್ರಾಜ್ ಮತ್ತೆ ಕುಫ್ರಿ ಬಾದಶಾಹ ಇವು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಜನಪ್ರಿಯವಾಗಿರುವಂತಹ ತಳಿ. ಹೌದು ಸರ್. ಇನ್ನ ಆಲೂಗಡ್ಡೆ ಬೇಸಾಯಕ್ಕೆ ಬಂದ್ರೆ ಈ ಬಿತ್ತನೆ ಬೀಜ, ಅದರ ಬಿತ್ತನೆ ಗಡ್ಡೆಗಳು, ಈ ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗತ್ತೆ ಅಂತೀರಿ? ಹೌದು ಸರ್, ನಾವು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಆಲೂಗಡ್ಡೆ ಅಂತ ಅಲ್ಲ, ಈ ಬೇರೆ ಯಾವುದೇ ಬೆಳೆ ಬೆಳಿಬೇಕಂದ್ರೂ ಬೇಸಾಯ ಸಾಮಗ್ರಿಗಳು ತುಂಬಾ ಮುಖ್ಯವಾಗುತ್ತೆ, ಪ್ರಾಮುಖ್ಯತೆ ವಹಿಸುತ್ತೆ. ಇದು ಮೊದಲನೇದಾಗಿ ಆಲೂಗಡ್ಡೆಯಲ್ಲಿ ಬೀಜದ ಗಡ್ಡೆಗಳು ಒಂದು ಎಕರೆಗೆ, ಅಂದ್ರೆ ಪ್ರತಿ ಎಕರೆಗೆ ಎಷ್ಟು ಬೇಕಾಗುತ್ತೆ ಅಂತ ಅಂದ್ರೆ, ನೀರಾವರಿ ಪ್ರದೇಶ ಅಂತ ಅಂದ್ರೆ 600-800 ಕಿಲೋಗ್ರಾಂ ಬೇಕಾಗುತ್ತೆ ನೀರಾವರಿಗಾದ್ರೆ. ಅದೇ ಮಳೆ ಆಶ್ರಿತ ಬೆಳೆಗಾದ್ರೆ 400-500 ಕಿಲೋಗ್ರಾಂ ಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಅಂದ್ರೆ FOM ಅಂತ ಏನಂತೀವಿ, ಅದು ನೀರಾವರಿಯಲ್ಲಾದ್ರೆ 10 ಟನ್ನು, ಮತ್ತೆ ಮಳೆ ಆಶ್ರಿತ ಬೆಳೆಗೂ ಕೂಡ 10 ಟನ್ನು. ಈ ಬೆಳೆಯಲ್ಲಿ ಗಡ್ಡೆ 10 ಕಿಲೋಗ್ರಾಂ ಸಾರಜನಕ, 40 ಕಿಲೋಗ್ರಾಂ ರಂಜಕ ಮತ್ತು 50 ಕಿಲೋಗ್ರಾಂ ಪೊಟ್ಯಾಶ್ ಬೇಕಾಗುತ್ತೆ. ಇನ್ನು ಮಳೆ ಆಶ್ರಿತ ಬೆಳೆಗಾದ್ರೆ 30 ಕಿಲೋಗ್ರಾಂ ಸಾರಜನಕ, 30 ಕಿಲೋಗ್ರಾಂ ರಂಜಕ ಮತ್ತು 40 ಕಿಲೋಗ್ರಾಂ ಪೊಟ್ಯಾಶ್ ಬೇಕಾಗುತ್ತೆ. ಇವು ಬೇಕಾಗುವಂತ ಬೀಜದ ಗಡ್ಡೆಗಳು ಅಂತ ಹೇಳಬಹುದು. ಇನ್ನು ಈ ಆಲೂಗಡ್ಡೆ ಬೆಳೆಯ ಒಂದು ಬಿತ್ತನೆ ಗಡ್ಡೆಗಳು ಏನಿರ್ತಾವಲ್ಲ, ಇದರಲ್ಲಿ ನಾವು ಸರಿಯಾದ ಗಡ್ಡೆಗಳನ್ನ, ಆರೋಗ್ಯಕರವಾಗಿರುವಂತಹ ಗಡ್ಡೆಗಳನ್ನ ಆರಿಸಿ ಬಿತ್ತನೆ ಮಾಡಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ? ಹೌದು. ಈ ಆರಿಸುವಂತ ವಿಧಾನದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ನಾವು ಆಲೂಗಡ್ಡೆ ಬಿತ್ತನೆ ಗಡ್ಡೆಗಳನ್ನ ಆರಿಸೋದಕ್ಕೂ ಮೊದಲು ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ, ಗಡ್ಡೆಗಳು ರೋಗ ಮುಕ್ತ ಆಗಿರ್ಬೇಕು. ಅಂದ್ರೆ ಆ ಗಡ್ಡೆಗಳಿಗೆ ರೋಗ ಆಗ್ಲಿ ಕೀಟ ಆಗ್ಲಿ ಯಾವುದೇ ತೊಂದರೆಯಿಂದ ಇರಬಾರ್ದು, ರೋಗ ಮುಕ್ತ ಆಗಿರುವಂತಹ ಗಡ್ಡೆಗಳು. ಮತ್ತೆ ಗಡ್ಡೆಗಳು ಅವಾಗ ತಾನೆ ಮೊಳಕೆ ಒಡೆಯಕ್ಕೆ ಪ್ರಾರಂಭ ಆಗಿರುವಂತಹ ಗಡ್ಡೆಗಳನ್ನ ನಾವು ಬಿತ್ತನೆ ಮಾಡೋದಕ್ಕೆ ಆಯ್ದುಕೊಂಡು ತರಬೇಕಾಗುತ್ತೆ. ಮತ್ತೆ ಸುಮಾರು ಇದು ಒಂದು ಗಡ್ಡೆ 35-40 ಗ್ರಾಂ ಇರಲೇಬೇಕು, ಅಷ್ಟು ತೂಕದಿರೋ ಗಡ್ಡೆನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ದೊಡ್ಡದಾಗಿರೋ ಗಡ್ಡೆಗಳು ಅಂತ ಅಂದ್ರೆ ಅದನ್ನ ನಾವು ಉದ್ದವಾಗಿ ಕತ್ತರಿಸ್ಬಿಟ್ಟು ಆಮೇಲೆ ಬಿತ್ತನೆಗೆ ನಾವು ಉಪಯೋಗಿಸ್ಬೇಕಾಗುತ್ತೆ. ಆದ್ರೆ ಕತ್ತರಿಸಿದ ಗಡ್ಡೆಗಳು ಎಲ್ಲದನ್ನೂ ಕೂಡ ನಾವು ಬಿತ್ತನೆ ಮಾಡೋದಕ್ಕೆ ಉಪಯೋಗಿಸಕ್ಕಾಗೋದಿಲ್ಲ, ಯಾಕಂದ್ರೆ ಒಂದು ಗಡ್ಡೆಗೆ ಕನಿಷ್ಠ ಅಂದ್ರೆ 2-3 ಉಬ್ಬಿದಂತಹ ಕಣ್ಣು ಇರಬೇಕು. ಕಣ್ಣಿಲ್ಲ ಅಂತ ಅಂದ್ರೆ ಅದು ಮೊಳಕೆ ಒಡೆಯೋದಿಲ್ಲ, ಹಾಗಾಗಿ ಕನಿಷ್ಠ ಅಂದ್ರೂ 2-3 ಉಬ್ಬಿದಂತಹ ಕಣ್ಣುಗಳು ಇರಬೇಕು. ಪ್ರತಿ ಸಲ ನಾವು ಗಡ್ಡೆನ ಕತ್ತರಿಸಬೇಕಾದ್ರೆ ಕುಡುಗೋಲಿಂದ ಆಲ್ಕೋಹಾಲ್ನ ಅದ್ಕೊಂಡ್ಬಿಟ್ಟು ಆಮೇಲೆ ಆ ನಂತರ ನಾವು ಗಡ್ಡೆನ ಆನಂತರ ಮ್ಯಾಂಕೋಸಬ್ನಲ್ಲಿ 2-3 ನಿಮಿಷ ಅದ್ಬಿಟ್ಟು ನಾವು ಬಿತ್ತನೆಗೆ ಉಪಯೋಗಿಸ್ಬೇಕಾಗುತ್ತೆ. ಆದ್ರೆ ಈ ತೊಂದರೆನ ಪರಿಹರಿಸೋ ಸಲುವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ದೊಡ್ಡ ಗಾತ್ರದ ಗಡ್ಡೆಗಳನ್ನ ಬಿಟ್ಬಿಟ್ಟು ಚಿಕ್ಕ ಗಾತ್ರದ ಗಡ್ಡೆಗಳನ್ನ ಮಾತ್ರ ಉತ್ಪಾದನೆ ಮಾಡಿ ಮತ್ತೆ ಅದನ್ನೇ ಉಪಯೋಗಿಸೋದಕ್ಕೂ ಕೂಡ ಪ್ರಾರಂಭಿಸಿದ್ದಾರೆ. ಅಂದ್ರೆ ಅವಾಗ ಕತ್ತರಿಸೋ ಅಗತ್ಯ ಬರೋದಿಲ್ಲ, ಕತ್ತರಿಸೋ ಅಗತ್ಯ ಬರೋದಿಲ್ಲ. ಅದೇ ವಿಶೇಷವಾಗಿ ಈಗ ಹೆಚ್ಚು ಅನುಸರಿಸ್ತಾ ಇದ್ದಾರೆ. ಹೌದು ಸರ್, ಇವಾಗ ಕೆಲವೊಬ್ಬರಿಗೆ ಗೊತ್ತಾಗೋದಲ್ಲ ಅದರಲ್ಲಿ ಕಣ್ಣುಗಳು ಇರುತ್ತೋ ಇಲ್ವೋ ಅಂತ, ಅವಾಗ ಮೊಳಕೆಯಲ್ಲೆಲ್ಲ ತೊಂದರೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದೇ ಗಡ್ಡೆ ಇದ್ರೇನೆ ಬಹಳ ಅನುಕೂಲ ಅಂತೀರಿ? ಹೌದು ಸರ್. ಒಂದ್ಸಾರಿ ನಾವು ಉತ್ತಮವಾದಂತ ಬಿತ್ತನೆ ಗಡ್ಡೆಗಳನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಭೂಮಿಯನ್ನ ಹೇಗೆ ಸಿದ್ಧಪಡಿಸಿಕೊಂಡು ಬಿತ್ತನೆಯನ್ನ ಮಾಡ್ಕೋಬೇಕಾಗತ್ತೆ? ಹಾ ಸರ್, ಬಿತ್ತನೆ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾವು ಆಲೂಗಡ್ಡೆ ಬೆಳೆಗೆ ಅಂತಲ್ಲ ಯಾವುದೇ ಬೆಳೆಗಾದ್ರೂ 3-4 ಸರಿ ಬಿತ್ತನೆ ಮಾಡ್ಲೇಬೇಕಾಗುತ್ತೆ ಸರ್, ಉಳುಮೆ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಉಳುಮೆ ಮಾಡೋದು ಮೇಲ್ಪದರು ಮತ್ತೆ ಕೆಳಪದರಿನ ಪೋಷಕಾಂಶಗಳು ಬೆರುಕೆ ಆಗ್ಬಿಟ್ಟು ನೀರು ಇಂಗುವಿಕೆ ಹೆಚ್ಚಾಗುತ್ತೆ. ಮತ್ತೆ ಏನು ರೋಗ ಕೀಟಗಳಿರುತ್ತಲ್ಲ ಅದು ಓದು ಬೆಳೆಯಿಂದ ಈ ಬೆಳೆಗೂ ಬರುವಂತದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಉಳುಮೆ ಮಾಡಿದ್ರೆ ಇದರಿಂದ ಈ ತೊಂದರೆಯಿಂದ ಹೊರಗಡೆ ಬರಬಹುದು. ಹಾಗಾಗಿ ನಾವು 3-4 ಸರಿ ಉಳುಮೆ ಮಾಡಿಬಿಟ್ಟು ಬಿತ್ತನೆ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಹೇಳ್ಬೇಕಂದ್ರೆ ಈ ಆಲೂಗಡ್ಡೆ ಬೆಳೆಯಲ್ಲಿ ತುಂಬಾ ಗೆದ್ದಲಿನ ಸಮಸ್ಯೆ ಕಂಡು ಬರ್ತಿದೆ. ಹಾಗಾಗಿ ಪ್ರತಿ ಲೀಟರ್ನಲ್ಲಿ ಕ್ಲೋರೋಫೈರಿಫಾಸ್ 3 ml ಅಂತ ಹಾಕ್ಬಿಟ್ಟು ಪ್ರತಿ ಹುತ್ತಕ್ಕೂ 18 ಲೀಟರ್ ಸಿಂಪರಣೆ ಮಾಡಿದ್ರೆ ನಾವು ಈ ಗೆದ್ದಲಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಅಂದ್ರೆ ಈ ಕಪ್ಪು ಮಣ್ಣಿನಿಂದನೂ ಈ ಕೆಂಪು ಮಣ್ಣಲ್ಲಿ ನಾವು ಈ ಒಂದು ಗೆದ್ದಲಿನ ಸಮಸ್ಯೆ ಬರುತ್ತೆ. ಅಂದ್ರೆ ಹುತ್ತುಗಳು ಇದ್ದ ಸಂದರ್ಭದಲ್ಲಿ ಈ ತರ ಹಾವಳಿ ಇನ್ನೂ ಹೆಚ್ಚಾಗುತ್ತೆ. ಹೌದು ಸರ್. ಓ, ಪ್ರತಿ ಹುತ್ತುಕ್ಕೂ 18 ಲೀಟರ್ ಈ ಕ್ಲೋರೋಫೈರಿಫಾಸ್ ದ್ರಾವಣವನ್ನು ಹಾಕಬೇಕಾಗುತ್ತೆ. ಆನಂತರ ಗೊಬ್ಬರನು ಕೂಡ ಬೆರೆಸಬೇಕಾಗುತ್ತೆ. ಹಾ ಸರ್, ಗೊಬ್ಬರ ಬೆರೆಸೋ ಅಂದ್ರೆ ಮಣ್ಣಿಗೆ ಗೊಬ್ಬರ ಹಾಕಬೇಕಾದ್ರೆ, ನಾನು ಇವಾಗಾಗಲೇ ಹೇಳಿದೆ, 1 ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಜೈವಿಕ ಗೊಬ್ಬರಗಳು ಅಂತ ಬರುತ್ತೆ, ಅಂದ್ರೆ ಟ್ರೈಕೋಡರ್ಮಾ, ಸೂಡೋಮೋನಸ್ ಈ ತರ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಕೊಟ್ಟಿಗೆ ಗೊಬ್ಬರ ಜೊತೆ ಹಾಕೋದ್ರಿಂದ ಮಣ್ಣಿಂದ ಹರಡೋ ರೋಗಗಳು ಅಂದ್ರೆ ಶಿಲೀಂಧ್ರ ರೋಗ ಆಗಿರ್ಬೋದು, ದುಂಡಾಣು ರೋಗ ಆಗಿರ್ಬೋದು, ಈ ತರ ರೋಗಗಳನ್ನ ನಾವು ತಡೆಗಟ್ಟಬಹುದು. ಮುಖ್ಯವಾಗಿ ಜೈವಿಕ ಗೊಬ್ಬರಗಳನ್ನು ಕೂಡ ಜೈವಿಕ ಗೊಬ್ಬರಗಳು ಬಳಸ್ಕೋಬಹುದು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರ ಮಾಡಿಕೊಂಡು. ಹೌದು. ಆಮೇಲೆ ಎಷ್ಟು ಅಂತರದಲ್ಲಿ ಸಾಲ್ವ್ ಮಾಡ್ಕೋಬೇಕಾಗತ್ತೆ? ಇದು ಮಳೆ ಆಶ್ರಿತಗಾದ್ರೆ 2 ಅಡಿ ಅಂತರದಲ್ಲಿ ಮಾಡ್ಕೋಬೇಕಾಗುತ್ತೆ. ಮತ್ತೆ ಹೌದು ಸರ್, ನೀರಾವರಿಗಾದ್ರೆ 1 ಪಟ್ಟಿಗೆ ಗೊಬ್ಬರ ಹಾಕ್ಬೇಕಾದ್ರೆ ಆ ಸಮಯದಲ್ಲೇ ನಾವು ಸಾರಜನಕನ 50% ಕೊಟ್ಬಿಟ್ಟು, ಅಂದ್ರೆ ಅರ್ಧ ಭಾಗ ಇನ್ನು ಪೂರ್ತಿ ಪ್ರಮಾಣ ರಂಜಕ ಮತ್ತೆ ಪೊಟ್ಯಾಶ್ ಆ ಸಮಯದಲ್ಲೇ ಕೊಡ್ಬೇಕಾಗುತ್ತೆ. ಆ ನಂತರ 4 ವಾರಗಳ ಆದ್ಮೇಲೆ ಮತ್ತೆ ಇನ್ನು ಉಳಿದಿರುವಂತಹ ಸಾರಜನಕ 50% ಆ ಸಮಯದಲ್ಲಿ ಹೌದು ಸರ್. ಅಂದ್ರೆ ಗಡ್ಡೆಗಳನ್ನ ಈ ಸಾಲ್ನಲ್ಲಿ, ಈಗ ಸಾಲ್ನಿಂದ ಸಾಲ್ನ ಅಂತರ ಹೇಳಿದರೆ ಮಳೆಯಾಶ್ರಿತ ಬೆಳೆಗಾದ್ರೆ 2 ಅಡಿ, ನೀರಾವರಿ ಬೆಳೆಗಾದ್ರೆ 1.5 ಅಡಿ ಅಂತ, ಇದ ಸಾಲ್ನಲ್ಲಿ ಎಷ್ಟು ಅಂತರದಲ್ಲಿ ಗಡ್ಡೆಗಳನ್ನ ನಾಟಿ ಮಾಡ್ಕೋಬೇಕಾಗತ್ತೆ? ಅಂದ್ರೆ 8 ಅಂಗಲ ಅಂತರದಲ್ಲಿ ನಾವು ಅದನ್ನ ನಾಟಿ ಮಾಡ್ಕೋಬೇಕಾಗುತ್ತೆ ಸರ್ ನಾವು. ಅಂದ್ರೆ 8 ಅಂಗಲ ಅಂದ್ರೆ ಸಾಧಾರಣವಾಗಿ 20 ಸೆಂಟಿಮೀಟರ್ ಅಂತರ ಬರುತ್ತೆ ಸಾಲ್ನಲ್ಲಿ, ಆ ಒಂದು ಅಂತರದಲ್ಲೇ ಗಡ್ಡೆಗಳನ್ನ ನಾಟಿ ಮಾಡ್ಕೋಬೇಕಾಗತ್ತೆ. ಹೌದು ಸರ್. ಇನ್ನ ಈ ಆಲೂಗಡ್ಡೆ ಬೆಳೆಯನ್ನ ನಾವು ನೀರಾವರಿ ಆಶ್ರಯದಲ್ಲಿ ಬೆಳೆದಾಗ ನೀರನ್ನ ಹೇಗೆಲ್ಲ ಹಾಯಿಸಬೇಕಾಗತ್ತೆ? ಬಿತ್ತನೆಯ ನಂತರ ಅಂದ್ರೆ ತೆಳುವಾಗಿ, ತುಂಬಾ ತೆಳುವಾಗಿ ನೀರನ್ನ ಹಾಯಿಸಬೇಕಾಗುತ್ತೆ. ಅದಾದ್ಮೇಲೆ ಮಣ್ಣಿನ ತೇವಾಂಶ ನೋಡ್ಕೊಂಡ್ಬಿಟ್ಟು ನಾವು ವಾರಕ್ಕೊಂದ್ಸರಿ ನೀರನ್ನ ಹಾಯಿಸಬೇಕಾಗುತ್ತೆ ಸರ್. ನಾವು ಒಂದು ಬೆಳೆ ಬೆಳೆಯೋ ತಕ್ಷಣ ಅದು ಕಳೆಗಳು ಕೂಡ ಆ ಬೆಳೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕಳೆಗಳು ಬಂದ ತಕ್ಷಣ ಆಗಾಗನೆ ತೆಗ್ದಾಗ್ತಾ ಇರಬೇಕು. ಮತ್ತೆ ಸೂರ್ಯನ ಶಾಖ ತುಂಬಾ ಗಡ್ಡೆಗಳಿಗೆ ಬಿದ್ದಷ್ಟು ಅದು ಹಸಿರು ಬಣ್ಣಕ್ಕೆ ತಿರುಗುವಂತಹ ಸಾಧ್ಯತೆ ಇರುತ್ತೆ. ಕೆಲವು ಹಸಿರು ಗಡ್ಡೆಗಳನ್ನ ನೋಡ್ತಾ ಇರ್ತೀವಿ. ಹಾ ಸರ್, ಈ ತೊಂದರೆಯಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ 30-35 ದಿನಗಳ ಆದ್ಮೇಲೆ ಗಿಡಗಳಿಗೆ ಮಣ್ಣು ಏರಿಸೋದ್ರಿಂದ ಗಡ್ಡೆಗಳ ಪ್ರಮಾಣ, ಅಂದ್ರೆ ಗಿಡಗಳ ಪ್ರಮಾಣನು ಹೆಚ್ಚಾಗೋದಲ್ದೆ ಮತ್ತೆ ಗಡ್ಡೆಗಳು ಕೂಡ ಹಸಿರು ಬಣ್ಣಕ್ಕೆ ತಿರುಗೋದನ್ನ ನಾವು ತಡೆಗಟ್ಟಬಹುದು. ಇನ್ನ ಕಳೆ ನಿರ್ವಹಣೆ ಅಂತ ತಾವು ಹೇಳಿದ್ರಿ. ಹೌದು ಸರ್. ಪ್ರಾರಂಭದಿಂದಲೂ ನಾವು ಈ ಗಡ್ಡೆಗಳನ್ನು ನಾಟಿ ಮಾಡಿದ ದಿನದಿಂದನೂ ಕಳೆ ನಿರ್ವಹಣೆ ಕಡೆಗೆ ಒಂದು ಕಣ್ಣಿಟ್ಟಿರ್ಬೇಕಾಗತ್ತೆ. ಈಗೀಗ ಸ್ವಲ್ಪ ಈ ಕಳೆ ನಿರ್ವಹಣೆಗೆ ಕೆಲಸಗಾರರು ಸಿಗೋದು ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕಳೆನಾಶಕಗಳನ್ನು ಕೂಡ ಬಳಸ್ಕೋಬಹುದು. ಹೌದು. ಯಾವ್ಯಾವ ಕಳೆನಾಶಕ ಹೇಗೆ ಬಳಸ್ಕೋಬಹುದು ಅಂತ ನಾವು ಇದನ್ನ ಇದರಲ್ಲಿ ಮೆಟ್ರಿಬಿಜಿನ್ ಮತ್ತೆ ಪೆಂಡಿಮಿಥಲಿನ್ ಅಂತ ಹೇಳ್ಬಿಟ್ಟು 2 ಕಳೆನಾಶಕಗಳು ಇದು ಈ ಆಲೂಗಡ್ಡೆ ಬೆಳೆಯಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದಿದೆ. ನಾಟಿ ಮಾಡಿದ ದಿವಸ ಅಥವಾ ನಾಟಿ ಮಾಡಿದ ಮಾರನೇ ದಿನ ನಾವು ಇದನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಮೆಟ್ರಿಬಿಜಿನ್ ಇದು ಅಂದ್ರೆ 70% ಅದರಲ್ಲಿ 0.75 ಕಿಲೋಗ್ರಾಂ ಹಾಕಬೇಕು ಮೆಟ್ರಿಬಿಜಿನ್. 750 ಗ್ರಾಂ ಬರುತ್ತೆ. ಹೌದು ಸರ್. 3/4 ಕಿಲೋಗ್ರಾಂನಷ್ಟು ಮೆಟ್ರಿಬಿಜಿನ್ ಕಳೆನಾಶಕ ಪುಡಿ. ಹೌದು ಸರ್. ಇದರ ಜೊತೆಗೆ ಬದಲಾಗಿ ಅಥವಾ ಅಂದ್ರೆ ಇದನ್ನ ಹಾಕ್ಬೋದು ಅಥವಾ ಪೆಂಡಿಮಿಥಲ್ ಇದು 750 ಲೀಟರ್ ಅಲ್ಲಿ ಇದನ್ನ 3.25 ಲೀಟರ್ ಹಾಕ್ಬಿಟ್ಟು ಸಿಂಪರಣೆ ಮಾಡ್ಬೇಕು. 750 ಲೀಟರ್ ನೀರಿಗೆ 3/4 ಲೀಟರ್ನಷ್ಟು ಪೆಂಡಿಮಿಥಲ್ ಕಳೆನಾಶಕವನ್ನು ಬೆರೆಸ್ಕೊಂಡು ದ್ರಾವಣ ಮಾಡ್ಕೊಂಡು ಸಿಂಪರಣೆ. ಹೌದು ಸರ್. ಹೌದು ಸರ್. ಒಂದು ಪುಡಿ, ಇನ್ನೊಂದು ದ್ರಾವಣ. ದ್ರಾವಣ ಎರಡನ್ನೂ ಕೂಡ ನಾವು ಬಳಸೋದಾದ್ರೆ ಅಥವಾ ಯಾವ್ದಾದ್ರು ಒಂದು ಮಾತ್ರ ಬಳಸಬೇಕು. 750 ಲೀಟರ್ ನೀರಿನಲ್ಲಿ ಅದನ್ನ ಬೆರೆಸ್ಕೊಂಡು ದ್ರಾವಣ ತಯಾರಿಸಿಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಹೌದು ಸರ್. ಗಂಟೆಗಳು ಇಲ್ಲದಂತೆ ನಾವು ಎಚ್ಚರ ವಹಿಸಬೇಕು ನಾವು ಸಿಂಪರಣೆ ಮಾಡಬೇಕಾದ್ರೆ. ಇದರಿಂದ ಬೀಜದಿಂದ ವೃದ್ಧಿ ಆಗಿರುವ ಕಳೆಗಳನ್ನೆಲ್ಲ ನಾವು ಹತೋಟಿ ಮಾಡಬಹುದು ಸರ್. ಅಂದ್ರೆ ಮುಖ್ಯವಾಗಿ ಹೆಂಟೆಗಳಿದ್ರೆ ಕೆಲವು ಕಡೆಗೆ ಇದು ತಲುಪದೇ ಇಲ್ಲ. ಹೌದು. ಪುಡಿ ಪುಡಿಯಾಗಿದ್ರೆ ಅದು ಚೆನ್ನಾಗಿ ತಲುಪುತ್ತೆ ಕಳೆನಾಶಕ. ತೇವಾಂಶ ಇದ್ರೆ ಅದರ ಪರಿಣಾಮಕಾರಿ ಕೆಲಸ ಚೆನ್ನಾಗಿ ನಡೆಯುತ್ತೆ. ಇನ್ನ ಈ ಗುಣಮಟ್ಟದ ಆಲೂಗಡ್ಡೆಯನ್ನು ಪಡೆಯೋದಕ್ಕೆ ನಮ್ಮ ರೈತರಿಗೆ ತಾವು ಏನು ಕಿವಿ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೀರಾ? ಮೊದಲನೇದಾಗಿ ಆಲೂಗಡ್ಡೆ ಬೆಳೆನ ಟೊಮೊಟೊ ಆಗ್ಲಿ, ಬದನೆ, ಮೆಣಸಿನಕಾಯಿ ಮತ್ತು ಒಗೆ ಸೊಪ್ಪು ಈ ಬೆಳೆಗಳ ನಂತರ ನಾವು ಬೆಳೆಬಾರ್ದು. ಈಗಾಗಲೇ ಹೇಳಿದೆ ನಾನು, ಇದು ಆಲೂಗಡ್ಡೆ ಸೊಲೊನೇಸಿ ಅನ್ನೋ ಕುಟುಂಬಕ್ಕೆ ಸೇರಿದಂತಹ ಬೆಳೆ ಆಗಿರುತ್ತೆ. ಈಗ ಟೊಮೊಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಇದೆಲ್ಲ ಕೂಡ ಒಂದೇ ಕುಟುಂಬ, ಅಂದ್ರೆ ಸೊಲೊನೇಸಿಯ ಕುಟುಂಬಕ್ಕೆ ಸೇರಿದಂತಹ ಬೆಳೆನೆ. ಹಾಗಾಗದ್ರಿಂದ ಒಂದೇ ಕುಟುಂಬಕ್ಕೆ ಸೇರೋದ್ರಿಂದ ಅದರಲ್ಲಿರೋ ರೋಗಾಣುಗಳು, ಕೀಟಾಣುಗಳು ಇದಕ್ಕೂ ಬರುವಂತಹ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಬೇರುಗಂಟು ಜಂತು ರೋಗ ಅಂತ. ಹೌದು ಹೌದು. ಬೇರುಗಂಟು ನೆಮಟೋಡ್ಸ್ನಿಂದ ಜಂತು ಹುಳು ರೋಗ ಅದು ಹೆಚ್ಚಾಗುತ್ತೆ ಅಂತ ಕಂಡು ಬಂದಿದೆ. ಹೌದು ಸರ್. ಬೆಳೆ ಪರಿವರ್ತನೆ ಅನುಸರಿಸಬೇಕು. ಬೆಳೆ ಪರಿವರ್ತನೆ ಅಂದ್ರೆ ಇವಾಗ ನಾವು ಆಲೂಗಡ್ಡೆ ಬೆಳೆದಿದ್ದೀವಿ ಅಂದ್ರೆ ನೆಕ್ಸ್ಟ್ ರಾಗಿ, ಜೋಳ ಅಥವಾ ಕ್ಯಾರೆಟ್ ಈ ತರ ಬೆಳೆಯೋದ್ರಿಂದ ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಈ ತರ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು ಮತ್ತೆ ನಮ್ಮ ಇಳುವರಿನೂ ಕೂಡ ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬಹುದು. ಹೌದು ಸರ್. ಇದು ಒಂದು ಅಂಶ. ಇನ್ನೊಂದು ಅಂಶ, ಮತ್ತೆ ಬೆಳೆಗೆ ಹೆಚ್ಚಿನ ಸಾರಜನಕ ಕೊಡೋದ್ರಿಂದ ಗಡ್ಡೆಗಳು ಏನಾಗುತ್ತೆ ಅಂದ್ರೆ ತುಂಬಾ ಮೆದುವಾಗುತ್ತದೆ. ಹಾಗಾಗಿ ಇದಕ್ಕೆ ತುಂಬಾ ಸಾರಜನಕ ಅಂದ್ರೆ ನೈಟ್ರೋಜನ್ ಏನಂತೀವಿ ಅದು ತುಂಬಾ ಬೇಕಾಗುತ್ತೆ. ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಕೊಡಬೇಕಾಗತ್ತೆ. ನೋಡಿಕೊಂಡು ತಾವೇನು ಈಗ ಶಿಫಾರಸ್ ಹೇಳಿದ್ರಲ್ಲ ಆ ಪ್ರಮಾಣದಲ್ಲೇ ಕೊಡಬೇಕಾಗತ್ತೆ. ನೀರಾವರಿ ಬೆಳೆಗಾದ್ರೆ 50 ಕಿಲೋಗ್ರಾಮ್, ಮಳೆ ಆಶ್ರಿತ ಬೆಳೆಗಾದ್ರೆ 30 ಕಿಲೋಗ್ರಾಮ್ ಅಷ್ಟೇ ಕೊಡಬೇಕಾಗತ್ತೆ. ಮತ್ತೆ ಈ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೂಡ ನಾವು ಅದನ್ನ ಮಾರ್ಪಾಟ್ ಮಾಡ್ಕೋಬಹುದು ಸರ್. ಇದು ಒಂದು ಅಂಶ. ಮತ್ತೆ ಕೊಯ್ಲು ಮಾಡುವಾಗ ಅಂದ್ರೆ ನಾವು ಗಡ್ಡೆಗಳನ್ನೇನು ಅಗಿತೀವಿ ಆ ಸಮಯದಲ್ಲಿ 10-15 ದಿವಸ ಮುಂಚೆನೆ ನಾವು ಮೇಲ್ಭಾಗದ ಕಾಂಡ ಮತ್ತೆ ಎಲೆಗಳನ್ನೆಲ್ಲ ನಾವು ಕೊಯ್ದು ತೆಗಿಬೇಕಾಗುತ್ತೆ. ಮತ್ತೆ ಹೆಚ್ಚು ತೇವಾಂಶ ಇದ್ದಾಗ ನಾವು ಕೊಯ್ಲು ಮಾಡಬಾರ್ದು. ನಾವು ಮಣ್ಣಿನ ತೇವಾಂಶ ನೋಡ್ಕೊಂಡ್ಬಿಟ್ಟು ನಾವು ಗಡ್ಡೆಗಳನ್ನ ಅಗ್ದು ತೆಗಿಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚು ತೇವಾಂಶ ಇದ್ರೆ ತುಂಬಾ ಬೇಗ ಗಡ್ಡೆಗಳು ಹಾಳಾಗೋ ಸಾಧ್ಯತೆ ಬೆಳೆಯುವಂತ ಸಾಧ್ಯತೆ ಇರುತ್ತೆ. ಹೌದು ಸರ್. ಓ, ಗಡ್ಡೆಗಳಲ್ಲೂ ಕೂಡ ಒಂದು ತೇವಾಂಶ ಪ್ರಮಾಣ ನೋಡ್ಕೊಂಡೆ ನಾವು ತೆಗಿಬೇಕಾಗುತ್ತೆ. ಸರಿ. ಆಮೇಲೆ ಕೊಯ್ಲು ಮಾಡಿದ ಗಡ್ಡೆಗಳನ್ನ ನಾವು ಶೇಖರಣಿಸುವಾಗ ಅಂದ್ರೆ ಸಂಗ್ರಹಣೆ ಮಾಡ್ಬೇಕಾದ್ರೆ ಅದೇ ಆಲೂಗಡ್ಡೆ ಎಲೆಗಳಿಂದ ನಾವು ಅದನ್ನ ಮುಚ್ಚಬಾರ್ದು ಸರ್. ಅದು ಒಳ್ಳೇದಲ್ಲ, ಯಾಕಂದ್ರೆ ಇದರಿಂದ ಗೆಡ್ಡೆ ಕೊರುವೆ ಹುಳುವಿನ ಬಾಧೆ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಓ, ಅಂದ್ರೆ ಎಲೆಗಳಲ್ಲೇ ಇರುತ್ತೆ ಅದು ಬಂದು ಮತ್ತೆ ಅದು ಗಡ್ಡೆಗಳಿಗೂ ಕೂಡ ತೊಂದರೆ ಕೊಡುತ್ತೆ. ಆಮೇಲೆ ನಾವು ಕೊಯ್ಲು ಮಾಡದ್ಮೇಲೆ ಗಡ್ಡೆಗಳನ್ನ ಚೆನ್ನಾಗಿ ಗಾಳಿ ಆಡುವಂತಹ ಒಣ ಪ್ರದೇಶದಲ್ಲಿ 8-10 ದಿವಸ ಆಗ್ಬೋದು ಹರಡ್ಬೇಕು. ನಾವು ಗಾಳಿ ಆಡುವಂತಹ ಸಮಯದಂದ್ರೆ ಏನು ಶೇಖರಣೆಗೆ ಸಂಗ್ರಹಣೆಯಲ್ಲಿ ಇಟ್ಟಿರ್ತೀವಲ್ಲ ಆಗ ಆಲೂಗಡ್ಡೆ ಮೊಳಕೆ ಹೊಡೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಕಟಾವು ಅಂದ್ರೆ ಕೊಯ್ಲು ಮಾಡೋದಕ್ಕೆ 4 ವಾರಗಳ ಮುಂಚೆನೆ MH ಅಂದ್ರೆ ಮ್ಯಾಲಿಕ್ ಹೈಡ್ರಸೈಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದನ್ನ ಸಿಂಪರಣೆ ಮಾಡಿದ್ರೆ ನಾವು ಸಂಗ್ರಹಣೆ ಸಮಯದಲ್ಲಿ ಏನು ಮೊಳಕೆ ಹೊಡೆಯೋದನ್ನ ತಡೆಗಟ್ಟಬಹುದು. ಮ್ಯಾಲಿಕ್ ಹೈಡ್ರಸೈಡ್ ಅನ್ನೋದು ಮೊಳಕೆಯನ್ನ ತಡೆಯುವಂತ ಒಂದು ರಾಸಾಯನಿಕ ಅಂತ ಹೇಳಬಹುದು. ಇದನ್ನ ಬಳಕೆ ಮಾಡ್ಕೋಬಹುದು. ಹೌದು ಸರ್. ಇನ್ನ ಯಾವ ಅಂಶ ಅನುಸರಿಸಬೇಕು? ಮತ್ತೆ ಈ ಒಳ್ಳೆಯ ಶೇಖರಣೆಗಾಗಿ ಪೊಟ್ಯಾಶ್ ಹೇಳದ್ನಲ್ಲ, ಈ ಪೊಟ್ಯಾಶ್ ಗೊಬ್ಬರನ ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಕೊಡೋದು ತುಂಬಾ ಉತ್ತಮ. ನಮ್ಗೆ ಗುಣಮಟ್ಟದ ಗಡ್ಡೆಗಳು ಸಿಗುತ್ತೆ ಇದನ್ನ ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಕೊಡೋದ್ರಿಂದ. ಮತ್ತೆ ಬ್ಯಾಕ್ಟೀರಿಯಾ ಸೊರಗು ರೋಗಗಳನ್ನು ಕೂಡ ನಾವು ನಿಯಂತ್ರಿಸಲು ಹರಳು ಬೆಳೆ ಅಂತ ಬರುತ್ತೆ. ಹೌದು ಸರ್. ಅದು ಆ ಬೆಳೆನ ಮಿಶ್ರ ಬೆಳೆಯಾಗಿ ಆಲೂಗಡ್ಡೆ ಜೊತೆ ಬೆಳೆಬಾರ್ದು. ಈಗ ಬೆಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ ಸೊರಗು ರೋಗವನ್ನ ನಾವು ಇದು ಪ್ರೋತ್ಸಾಹಿಸಿದಂಗೆ ಆಗುತ್ತೆ. ಹೌದು ಸರ್. ಅಂದ್ರೆ ಈ ಹರಳು ಬೆಳೆ ಬ್ಯಾಕ್ಟೀರಿಯಾ ಸೊರಗು ರೋಗಕ್ಕೂ ಕೂಡ ಆಶ್ರಯ ಕೊಡುತ್ತೆ. ಹೌದು ಸರ್. ಹೌದು. ಜೊತೆಗೆ ಅಂತರ ಬೆಳೆಯಾಗೂ ಇದನ್ನ ಆಲೂಗಡ್ಡೆ ಬೆಳೆಸಬಹುದು. ಅಂದ್ರೆ 6:1 ಅಂದ್ರೆ 6 ಸಾಲು ಆಲೂಗಡ್ಡೆಗಳಾದ್ರೆ ಆಲೂಗಡ್ಡೆ ಬೆಳೆ ಆದ್ರೆ 1 ಸಾಲು ತೊಗರಿ ಬೆಳೆ. ಈ ತರ ಪ್ರಮಾಣದಲ್ಲಿ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ನಾವು ಅಧಿಕ ಆದಾಯನು ಕೂಡ ನಾವು ಈ ನಿರೀಕ್ಷೆ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ನಾವು ತೊಗರಿಯನ್ನ ಬೆಳ್ಕೋಬೇಕು ಅಂತರ ಬೆಳೆಯಾಗಿ ಅಂದ್ರೆ ಇದು ಮುಂಗಾರಿನಲ್ಲಿ ಸಾಧ್ಯ. ಹೌದು ಸರ್. ಮುಂಗಾರಲ್ಲಿ ಮಳೆ ಆಶ್ರಿತದಲ್ಲಿ ಈ ಚಳಿಗಾಲದಲ್ಲಿ ಅದು ಆಗಲ್ಲ. ಇನ್ನ ಯಾವಾಗ ಈ ಆಲೂಗಡ್ಡೆ ಬೆಳೆ ಕೊಯ್ಲಿ ಬರುತ್ತೆ, ಇಳುವರಿ ಎಷ್ಟೆಷ್ಟು ಪಡಿಬಹುದು ಅಂತೀರಿ? ಕೊಯ್ಲಿಗೆ ಇದು 75-125 ದಿವಸಗಳಲ್ಲಿ ಕೊಯ್ಲಿಗೆ ಬರುತ್ತೆ ಸರ್. ಕೆಲವೊಂದು ತಳಿಗಳು ಇವಾಗ 90 ದಿನಗಳಲ್ಲಿ ಬಂದ್ಬಿಡುತ್ತೆ, ತುಂಬಾ ಅರ್ಲಿ ವೆರೈಟೀಸ್ ಆದ್ರೆ. ಇನ್ನು ಲೇಟ್ ವೆರೈಟೀಸ್ ಆದ್ರೆ 125 ದಿನ ತನಕನು ಇದು ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ 75-125 ದಿನಗಳಲ್ಲಿ ಇದು ಕೊಯ್ಲಿಗೆ ಬರುತ್ತೆ. ಪ್ರತಿ ಎಕರೆಗೆ ಸರಾಸರಿ 8-10 ಟನ್ ಇಳುವರಿ ನಾವು ಪಡಿಬಹುದು. ನಾನೀಗಾಗ್ಲೇ ಹೇಳಿದೆ, ಮಣ್ಣಿನ ತೇವಾಂಶ ನೋಡ್ಕೊಂಡ್ಬಿಟ್ಟು ನಾವು ಗಡ್ಡೆಗಳನ್ನ ಅಂದ್ರೆ ಕೊಯ್ಲು ಮಾಡ್ಬೇಕಾಗುತ್ತೆ. ಮಣ್ಣಿನ ತೇವಾಂಶ ನೋಡ್ಕೊಂಡು ಗಡ್ಡೆಗಳಿಗೆ ಪೆಟ್ಟು ಬೀಳದಂತೆ ನಾವು ಅಗೆದು ತೆಗಿಬೇಕು. ಮತ್ತೆ ಆ ಅಗೆದು ತೆಗೆದ ಗಡ್ಡೆಗಳನ್ನ ಚೆನ್ನಾಗಿ ಗಾಳಿ ಆಡುವಂತಹ ನೆರಳಿನ ಪ್ರದೇಶದಲ್ಲಿ ಹರಡಿ ಇಡಬೇಕಾಗುತ್ತೆ ಸರ್. ಈ ರೀತಿಯಾದಂತಹ ಅಂಶಗಳನ್ನ ನಮ್ಮ ರೈತ ಬಾಂಧವರು ಅನುಸರಿಸಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಒಂದು ಗಮನಿಸಬೇಕು ಅಂದ್ರೆ ವಿಶ್ವಾಸಾರ್ಹ ಮೂಲಗಳಿಂದ ಬಿತ್ತನೆ ಗಡ್ಡೆಗಳನ್ನು ಪಡ್ಕೋಬೇಕು. ಹೌದು ಸರ್. ಗುಣಮಟ್ಟದ ಗಡ್ಡೆನೆ ನಮ್ಮ ಉತ್ತಮ ಬೆಳೆಗೆ ನಾಂದಿ ಅಂತ ಹೇಳ್ಬೋದು. ಜೊತೆಗೆ ಸಸ್ಯ ಸಂರಕ್ಷಣೆ ಕಡೆಗೂ ಕೂಡ ಅವ್ರು ಸ್ವಲ್ಪ ಕೊಡಬೇಕಾಗತ್ತೆ. ಕೆಲವೊಂದು ರಸ ಹೀರೋ ಕೀಟಗಳು ಬರ್ತವೆ, ಆಮೇಲೆ ಎಲೆ ತಿನ್ನುವಂತ ಕೀಟಗಳು ಬರ್ತವೆ, ಮತ್ತೆ ಅಂಗಮಾರಿ ರೋಗಗಳು ಇವುಗಳ ಬಗ್ಗೆ ಎಲ್ಲ ಅವರು ಗಮನ ಕೊಡಬೇಕಾಗತ್ತೆ. ಜೊತೆಗೆ ತಾವು ತಿಳಿಸಿದಾಗೆ ಜಮೀನಿನಲ್ಲಿ ನೀರು ನಿಲ್ದಂತೆ ನೋಡ್ಕೊಳ್ಳೋದು ಈ ರೋಗಗಳನ್ನ ತಡೆಗಟ್ಟದಲ್ಲಿ ಬಹಳ ಮುಖ್ಯ. ಹೌದು ಸರ್. ಮತ್ತೆ ತಳಿಗಳು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಾವು ರೋಗ ನಿರೋಧಕ ಶಕ್ತಿ ಇರುತ್ತೆ. ನಾ ಹೇಳಿದಾಗೆ ಇವಾಗ ಕುಫ್ರಿ ಪುಕ್ರಾಜ್ ಆಗಿರ್ಬೋದು, ಕುಫ್ರಿ ಬಾದಶಾ ಆಗಿರ್ಬೋದು, ಇಂಥ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಳಸ್ಕೋಬೇಕಾಗತ್ತೆ. ಅವರ ಪ್ರದೇಶದಲ್ಲಿ ಹೊಂದ್ಕೊಳ್ಳುತ್ತೆ ತಳಿ, ರೋಗ ಯಾವ್ದು ಬರುತ್ತೆ ಅದಕ್ಕೆ ನಿರೋಧಕ ತಳಿ, ಇಂಥವ್ ನೋಡಿ ಆಯ್ಕೋಬೇಕಾಗುತ್ತೆ. ಮುಖ್ಯವಾಗಿ ಇವರು ನಮ್ಮ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಜೊತೆಗೆ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಇದಾವೆ ಪ್ರತಿಯೊಂದು ಜಿಲ್ಲೆಗೊಂದಂದ್ರಂತೆ. ಅಲ್ಲೂ ಕೂಡ ತಜ್ಞರು ಇರ್ತಾರೆ, ವಿಜ್ಞಾನಿಗಳು, ಅವರನ್ನು ಕೂಡ ಸಂಪರ್ಕಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಪಡ್ಕೋಬಹುದು ಅಂತ ಹೇಳ್ಬೋದು ನಾವು. ರೈತ ಬಾಂಧವರೇ, ತಮಗೆ ಈ ಆಲೂಗಡ್ಡೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಕೆ ಸಿಂಧು ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9 8 0 7 9 7 9 5 6. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9 8 0 7 9 7 9 5 6. ತುಂಬ ಸಂತೋಷ ಸಿಂಧು ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಆಲೂಗಡ್ಡೆ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಕೃಷಿರಂಗದಲ್ಲಿ ಇದುವರೆಗೂ ಆಲೂಗಡ್ಡೆ ಬೆಳೆಯ ತಳಿಗಳು ಮತ್ತು ಬೇಸಾಯ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ಕೆ ಸಿಂಧು ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಇನ್ನೀಗ ಕೃಷಿ ಮಾಹಿತಿ. ಬ್ರುಸೆಲೋಸಿಸ್ ಅಥವಾ ಕಂದು ರೋಗ ಹಸು, ಎಮ್ಮೆ, ಆಡು, ಕುರಿ, ಹಂದಿ, ನಾಯಿ, ಒಂಟೆ ಹಾಗೆಯೇ ಕುದುರೆಯಂತಹ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಮುಖ್ಯವಾಗಿ ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ. ಹಸುಗಳಲ್ಲಿ ವಿಶೇಷವಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕುರಿಗಳಲ್ಲೂ ಕೂಡ ಇದು ಕಂಡುಬರುತ್ತೆ. ಮುಖ್ಯವಾಗಿ ಜಾನುವಾರುಗಳಲ್ಲಿ ಇದು ಗರ್ಭಪಾತವನ್ನು ಉಂಟು ಮಾಡುತ್ತೆ, ಅನಾರೋಗ್ಯವನ್ನು ಉಂಟು ಮಾಡುತ್ತೆ, ಉತ್ಪಾದನೆಯಲ್ಲಿ ಕುಸಿತವನ್ನು ನಾವು ಕಾಣಬಹುದು, ಜೊತೆಗೆ ಬಂಜತನ ಉಂಟಾಗಿ ನಮ್ಮ ಪಶುಪಾಲಕರು ನಷ್ಟಕ್ಕೆ ಒಳಗಾಗ್ತಾರೆ. ಈ ಬ್ರುಸೆಲೋಸಿಸ್ ರೋಗ ಮನುಷ್ಯರಿಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಮುಖ್ಯವಾದಂಥ ಪ್ರಾಣಿಜನ್ಯ ಮಾನವ ರೋಗ ಅಂತ ಪರಿಗಣಿಸಲಾಗಿದೆ. ಮುಖ್ಯವಾಗಿ ಪಶುವೈದ್ಯರು, ಹಸುಗಳು, ಕುರಿಗಳು ಮತ್ತು ಮೇಕೆಗಳನ್ನು ಸಾಕುವಂಥವರು, ಮಾಂಸದ ಮಾರಾಟಗಾರರು ಹೆಚ್ಚಾಗಿ ಈ ರೋಗದ ಸಂಪರ್ಕಕ್ಕೆ ಬರೋದರಿಂದ ಇದನ್ನು ವೃತ್ತಿ ಸಂಬಂಧಿತ ಕಾಯಿಲೆ ಅಂತ ಕೂಡ ಪರಿಗಣಿಸಲಾಗಿದೆ. ಜಾನುವಾರುಗಳಲ್ಲಿ ಈ ರೋಗ ಯಾವ ರೀತಿ ಹರಡುತ್ತೆ ಅಂದರೆ, ಈ ರೋಗಾಣುಗಳಿಂದ ಕೂಡಿರುವಂಥ ಕಲುಷಿತ ಅಥವಾ ದೂಷಿತ ಆಹಾರದಿಂದ ಇದು ಮುಖ್ಯವಾಗಿ ಬರುತ್ತೆ. ಜಾನುವಾರುಗಳು ಈ ದೂಷಿತ ಆಹಾರ ಮತ್ತು ನೀರನ್ನು ಸೇವನೆ ಮಾಡೋದ್ರಿಂದ, ಜೊತೆಗೆ ಈ ಒಂದು ರೋಗಾಣುಗಳು ಕಣ್ಣು ಮತ್ತು ಚರ್ಮದ ಮುಖಾಂತರ ದೇಹವನ್ನು ಪ್ರವೇಶ ಮಾಡ್ತವೆ. ಹಾಗೆಯೇ ಕೃತಕ ಗರ್ಭಧಾರಣೆಯಲ್ಲಿ ಸೋಂಕಿತ ವೀರ್ಯದ ಮೂಲಕ ಕೂಡ ಈ ಒಂದು ಬ್ಯಾಕ್ಟೀರಿಯಾ ಜಾನುವಾರುಗಳನ್ನು ಪ್ರವೇಶ ಮಾಡುತ್ತೆ. ಈ ರೋಗಗ್ರಸ್ತ ಹೋರಿಗಳಿಂದ ತಳಿ ಸಂವರ್ಧನೆ ಮಾಡೋದ್ರಿಂದ ಈ ಬ್ರುಸೆಲೋಸಿಸ್ ರೋಗ ಜಾನುವಾರುಗಳಲ್ಲಿ ಹರಡುತ್ತೆ. ಇನ್ನು ರೋಗಗ್ರಸ್ತ ಜಾನುವಾರುಗಳ ಗರ್ಭಸ್ರಾವ ಹಾಗೆಯೇ ಆ ಮಾಸುಗಳಲ್ಲಿ ರೋಗಾಣುಗಳು ಹೆಚ್ಚಾಗಿ ಕಂಡುಬರ್ತವೆ. ಅಂತಹ ರಾಸುಗಳ ಚಿಕಿತ್ಸೆಯಲ್ಲಿ ನಿರತರಾದಂಥವರು, ಹೈನುಗಾರರು ಈ ಬ್ರುಸೆಲೋಸಿಸ್ ಅಥವಾ ಕಂದು ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಜಾನುವಾರುಗಳಲ್ಲಿ ರೋಗದ ಲಕ್ಷಣಗಳಿಗೆ ಬಂದರೆ, ಮುಖ್ಯವಾಗಿ ಜಾನುವಾರುಗಳಲ್ಲಿ ಗರ್ಭಪಾತಕ್ಕಿಂತ ಮುಂಚೆ ಜನನೇಂದ್ರಿಯದಿಂದ ಬಿಳಿಸ್ರಾವ ಬರುತ್ತೆ. ಗರ್ಭಧರಿಸಿದಂಥ ಎಮ್ಮೆ ಮತ್ತು ಹಸುಗಳಲ್ಲಿ ಕೊನೆಯ ತ್ರೈಮಾಸಿಕದಲ್ಲಿ ಗರ್ಭಪಾತ ಆಗುತ್ತೆ. ಮಾಸು ಅಥವಾ ಸತ್ತೆ ಹೊರಗಡೆ ಬೀಳದಲೆ ಗರ್ಭದಲ್ಲೇ ಉಳಿದು ಗರ್ಭಾಶಯವನ್ನು ಹಾಳು ಮಾಡುತ್ತೆ. ಕೀಲುಗಳಲ್ಲಿ ನೀರು ತುಂಬಿಕೊಂಡು ಊತ ಕಂಡುಬರುತ್ತೆ. ರೋಗಗ್ರಸ್ತ ಹೋರಿಗಳಲ್ಲಿ ರುಷಣುಗಳು ಬಾತ್ಕೊಳ್ತವೆ. ಮುಖ್ಯವಾಗಿ ಈ ಬ್ರುಸೆಲೋಸಿಸ್ ರೋಗದ ನಿಯಂತ್ರಣಕ್ಕೆ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈ ಹೈನುರಾಸುಗಳನ್ನು ಖರೀದಿ ಮಾಡಿದಾಗ ಬ್ರುಸೆಲಾ ರೋಗ ಮುಕ್ತವಾಗಿರೋದನ್ನು ನಾವು ಖಚಿತ ಮಾಡ್ಕೋಬೇಕಾಗತ್ತೆ. ಇದಕ್ಕಾಗಿಯೇ ಪರೀಕ್ಷೆಯನ್ನು ಕೂಡ ಮಾಡಿಸ್ಬೇಕಾಗತ್ತೆ. ಹಾಗೆಯೇ ರೋಗಕ್ಕೆ ತುತ್ತಾದಂಥ ಹೋರಿಗಳಿಂದ ಈ ಒಂದು ರೋಗ ಪ್ರಸಾರ ಆಗೋದನ್ನು ತಡೆಗಟ್ಟೋದಕ್ಕೆ ಹಸು ಮತ್ತು ಎಮ್ಮೆಗಳಲ್ಲಿ ಸೋಂಕು ರಹಿತ ವೀರ್ಯವನ್ನು ಬಳಸಿ ಕೃತಕ ಗರ್ಭಧಾರಣೆಯನ್ನು ಮಾಡಬೇಕಾಗತ್ತೆ. ಕೃಷಿ ಮಾಹಿತಿಯೊಂದಿಗೆ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ನಾನ್ನೂರ 90.1 ಮೀಟರ್ ಅಂದರೆ 612 kHz ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಇದು. 6:30 ಸಮಯವಾಗಿದೆ. ಇದೀಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು. ಇನ್ನು ಮುಂದೆ 6:30 ಅವಲೋಕನ ಕೇಳುತ್ತೀರಿ. 6:51 ದೇಶಭಕ್ತಿ ಗೀತೆ, 7:00 ಹಾಯ್ದೋಣಿ ಚಿತ್ರಗೀತೆ, 7:45 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00 ಕ್ರೀಡಾಲೋಕ, ರಾಷ್ಟೀಯ ಜೂನಿಯರ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಮತ್ತು ಸೌತ್ ಏಷ್ಯಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಕುರಿತ ವರದಿ. 9:30ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಭಾಷಣ. 10:00ಗೆ ಮಧ್ಯಪ್ರದೇಶದ ಭೋಪಾಲದಲ್ಲಿ ನಿನ್ನೆ ಆಯೋಜಿತವಾಗಿದ್ದ ಜನಜಾತಿಯ ಗೌರವ ದಿನ, ಈ ಅಂಗವಾಗಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದ ಕನ್ನಡ ಅವತರಣಿಕೆ, ಅನುವಾದ ಎಂಪಿ ಪ್ರಜ್ವಲ್. 10:30ಕ್ಕೆ ಪ್ರತಾಪದ ಪರಿ ವೀರಗಾಸೆಗೆ ಗರಿ, ರೂಪಕ ಮೂಡಿಬರುವುದು, ಪ್ರಸ್ತುತಿ ಸುರೇಖ ಸುರೇಶ್, ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೊಡುಗೆ. ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:00ಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 6:05ಕ್ಕೆ ಚಿಂತನ, ಡಾ ಇಸ್ಮಾಯಿಲ್ ಅವರಿಂದ ಮಂಗಳೂರು ಕೇಂದ್ರದ ಕೊಡುಗೆ. 6:20ಕ್ಕೆ ಶುಭೋದಯ ನಮ್ಮ ಕರ್ನಾಟಕ ಭಕ್ತಿಗೀತೆಗಳು. 6:40ಕ್ಕೆ ಸಾವಯವ ಮಾತುಕತೆ, ಭಾಗವಹಿಸುತ್ತಾರೆ ಮೌನೇಶ್ ಕೆ ಬಡಿಗೇರ್, ಪ್ರಸ್ತುತಿ ದಿವಾಕರ ಹೆಗಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ ಮೈಸೂರು. ಕೃಷಿ ಇಲಾಖೆ ಇದು ಮೈಸೂರು ಕೇಂದ್ರದ ಕೊಡುಗೆ. 6:50ಕ್ಕೆ ರೈತರಿಗೆ ಸಲಹೆಗಳು. 7:15ಕ್ಕೆ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ. 7:45ಕ್ಕೆ ನಿತ್ಯ ವಿಜ್ಞಾನ, ವಿಜ್ಞಾನ ಸರಣಿಯಲ್ಲಿ ಭಾಗವಹಿಸುತ್ತಾರೆ ಡಾ ಎಂಎಸ್ ಸುರೇಶ್, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು